ಸಂಬಂಧಿಸಿದ ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದು ಕಾವೇರಿ ನದಿಗೆ ಕೊಳಚೆ ನೀರು ಸೇರಿಸದಂತೆ ಸೂಕ್ತ ಕ್ರಮ ವಹಿಸಿ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಡ್ಲಘಟ್ಟದಲ್ಲಿ 2,000 ಕೋಟಿ ರೂಪಾಯಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶ, ಸಭಾಧ್ಯಕ್ಷ ಯುಟಿ ಖಾದರ್. ವಿದ್ಯುತ್ ಕಳ್ಳತನ, ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗದಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸಚಿವ ಕೆಜೆಜಾರ್ ಸೂಚನೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿದ ಬಿವೈ ವಿಜಯೇಂದ್ರ, ಸರ್ಕಾರದ ವಿರುದ್ದ ಹೋರಾಟದ ಕಾರ್ಯತಂತ್ರ ಕುರಿತಂತೆ ಚರ್ಚೆ. ಕನ್ನಡಿಗರ ನಿರ್ಲಕ್ಷ್ಯ ಹಿನ್ನೆಲೆ ಕ್ಯಾಬ್ ಚಾಲಕರಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಬದುಕು ರಸಪೂರ್ಣವಾಗಿರಲಿ, ಮೌಲ್ಯಯುಕ್ತವಾಗಿರಲಿ, ಕೇವಲ ಉಂಡು ಉಟ್ಟು ಮಲಗುವ ನಿಸ್ಸಾರ ದೈನಿಕಕ್ಕಿಂತ ಅರ್ಥಪೂರ್ಣವಾದ, ಆತ್ಮಾನಂದಕರವಾದ ಬಾಳು ನಮ್ಮದಾಗಬೇಕು. ನಮ್ಮ ಜನಸೇವೆ ಜನಜೀವನವನ್ನು ಇನ್ನಷ್ಟು ಹಸನುಗೊಳಿಸಬೇಕು. ಪರೋಪಕಾರ ಅತಿ ಶ್ರೇಷ್ಠ ಧರ್ಮ ಎಂದಿದೆ ಮಹಾಭಾರತ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮುಕ್ತ ರಾಶನ್ ಸುನಿಶ್ಚಿತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್, ಖುಷಹಾಲ್ ಜೀವನ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 64 ಪ್ರಸಾರವಾಗಲಿದೆ. ವಿಷಯ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನವರ ಸಾರ್ಥಕ ಬದುಕು. ಭಾಗವಹಿಸುತ್ತಾರೆ ಎಂ ಶೋಭಾ ಅದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನವರ ಸಾರ್ಥಕ ಬದುಕು ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಅದೇನ್ ಶಿವಣ್ಣ, ಈಗೊಂದ್ ವಾರದಿಂದ ಒಂದೇ ಸಂಕೆ, ನಿನ್ ತೋಟದಲ್ಲಿ ಮರಗಳನ್ನ ಕಡಿಸ್ತಾ ಇದೆಯಲ್ಲ, ಅದ್ ಎಷ್ಟೊಂದ್ ಮರ ಬೆಳೆಸಿದ್ಯಪ್ಪ ನೀನು? ನಾನೆಲ್ ಬೆಳೆಸಿದ ಗಂಗಮ್ಮ, ನಮ್ ಮುತ್ತಜ್ಜ, ಅವರಜ್ಜ, ಅವರಪ್ಪ, ನಮ್ಮಜ್ಜ, ನಮ್ಮಪ್ಪ, ಹಿಂಗೆ ಯಾರ್ಯಾರು ನಮ್ ಹಿರೀಕರು ಹಾಕಿ ಬೆಳೆಸಿದ್ರು. ಯಾರೋ ಮಾಡಿಟ್ಟ ಆಸ್ತಿನ ಮತ್ತಾರೋ ಮಜಾ ಮಾಡಂಗಾತು. ಉನ್ನು ಕುಂಬಾರಂಗ್ ವರ್ಷ ದೊಣ್ಣಿಗ್ ನಿಮಿಷ ಅಂದಂಗೆ, ಅದ್ ಯಾವಾಗ್ನಿಂದ ಅದೆಷ್ಟ್ ಕಷ್ಟ ಬಿದ್ದು ಬೆಳೆಸಿದ್ರೋ ಏನೋ, ಒಂದು ನಿಮಿಷಕ್ಕೆ ಎಲ್ಲ ಮರಗಳನ್ನು ನುಂಗಿ ನೀರ್ ಕುಡ್ದು ಬಿಟ್ಟೇನು. ಒಳ್ಳೆ ಪಾಡಾದ್ ಬಿಡು, ಬಿಸ್ಲಿಗೆ ಹೋಗ್ಲಿಲ್ಲ, ಬೆವ್ರ ಅರಿಸ್ಲಿಲ್ಲ, ಲಕ್ಷಾಂತರ ರೂಪಾಯಿ ಜೇಬಿಗೆ ಇಳೆ ಬಿಟ್ನಪ್ಪ. ಒಳ್ಳೆ ಟೈಮ್ಗೆ ಕೈ ತುಂಬಾ ದುಡ್ಡು ಸಿಕ್ತು ಕಣವ, ಪುಣ್ಯಾತ್ಮರು ಒಳ್ಳೆ ರೇಟ್ ಕೊಟ್ಟು ತಗೊಂಡ್ರು ನೋಡು. ಹ್ಮ್ ಕಣಪ್ಪ, ಸೋತೆ ಅಂದ್ಲಿಲ್ಲ, ಬಳಲ್ದೆ ಅಂದ್ಲಿಲ್ಲ, ಹಿಂಗ್ ದುಡ್ಡು ಸಿಕ್ಕಿರೆ ಯಾರಿಗಾದ್ರೂ ಬಗ್ತೀರ ನೀನು? ಅಯ್ಯೋ ಶಿವ, ಎಂತೆಂಥ ಮರ ಇದ್ವು ಅಂತೀನಿ, ಆಕಾಶದ ಎತ್ತರಕ್ಕೆ ಬೆಳೆದ್ ನಿಂತದ್ದು. ನಾಕ್ ನಾಕ್ ಜನ ಸುತ್ತ ನಿಂತ್ಕೊಂಡ್ರು ತಬ್ಕೊಳಕಾಗ್ತಿರ್ಲಿಲ್ಲ ಹಂಗಿದ್ವು. ಅವೇನು ಒಂದೊಂದ್ ಜಾತಿ ಒಂದೊಂದ್ ರೀತಿ ಮರಗಳ ಅಲ್ಲಿದ್ದವು. ಅದೆಷ್ಟೊಂದ್ ತರದ ಹಣ್ಣು ಕಾಯಿ ಬಿಡವು. ಅಷ್ಟೇ ಅಲ್ಲ, ಆ ಸೊಪ್ಪ ದನ ಕರ ಕುರಿ ಮ್ಯಾಕೆ ಎಷ್ಟು ಒಳ್ಳೆ ಆಹಾರ ಅಂತ ತಿಂದು ಆರೋಗ್ಯವಾಗಿದ್ದು, ಅದೆಷ್ಟು ಜೀವಿಗಳಿಗೆ ಆಶ್ರಯ ಕೊಟ್ಟು ಕಾಪಾಡಿದ್ವೋ ಏನೋ ಕಣಪ್ಪ. ಬರೀ ಜೀವಿಗಳಿಗಲ್ಲ, ಮನೆ ಕಟ್ಸಕ್ಕೆ ಕುರ್ಚಿ ಬೆಂಚ್ ಮಾಡ್ಸಕ್ಕೆ ಎಲ್ಲದಕ್ಕೂ ಬರೋದು. ನಾವು ಕಟ್ಟಿದ ಮನೆಗೆ ನಮ್ಮ ತೋಟದ ಮರ ಮುಟ್ಟನೆ ಕಣವ ಬಳಸಿದ್ದು. ಮನೆ ತುಂಬಾ ಮಂಚ ಬೀರ್ಗೂಡು ಕಪಾಟು ಸ್ಟೂಲು ಇವೆಲ್ಲವೂ ಕೂಡ ನಿಮ್ ಜಮೀನಿನ ಮರದಿಂದಲೇ ಅಲ್ವಾ ಮಾಡಿಸಿದ್ದು? ನಮ್ಮಲದ ಬದ್ನಾಗುವೆ ಮಾವಿನ ಮರ ಬೇವಿನ ಮರ ಬೆಲ್ತೆಣ್ಣಿ ಮರ ಹಲ್ಸಿನ ಮರ ಅಂತ ಬೇಕಾದಷ್ಟು ಮರಗಳು ಇದಾವ್ ಕಣ್ರವ. ಬಿಡವ, ನೀವು ಪುಣ್ಯ ಮಾಡಿದ್ದೀರ ಬಿಡು, ನಮ್ ಜಮೀನಲ್ಲಿ ಒಂದೇ ಒಂದ್ ಮರ ಕೂಡ ಇಲ್ಲ, ನಮ್ಮ ಹಿರಿಕರು ಹಾಕಿ ಬೆಳೆದೇ ಇಲ್ಲ. ಯಾಕ್ ಗೊತ್ತ ಗಂಗಮ್ಮ, ನಾವ್ ಹಾಕಿದ ಮರದಣ್ಣ ನಾವೇ ತಿನ್ನಕಾದ ಅಂದ್ಕೊಂಡು ಅವರು ಹಾಕಿರಕ್ಕೆಲ್ಲ ಬಿಡು. ನೀನ್ ಸರಿಯಾಗಿ ಹೇಳ್ದೆ ಕಣಪ್ಪ, ಈ ಮಾತನ್ನ ಯಾರ ನಂಬಕಾದದ? ಯಾರು ಹಾಕ್ಲಿ, ಅದ್ರ ಲಾಭ ಪಡಿಬೇಕಾದ್ರೆ ಯಾವ ಪುಣ್ಯ ತುಂಬ್ರ ಹಾಕಿದ್ರೋ ಅಂತ ಒಳ್ಳೆ ಮಾತಾಡ್ತಾರಲ್ಲ, ಅದಕ್ಕಿಂತ ಇನ್ನೇನ್ ಬೇಕು ಹೇಳ್ರಿ. ಇವತ್ತು ನಾವು ನೀವು ಗಿಡ ಹಾಕಿ ನೀರೊಯ್ದು ಗೊಬ್ಬರ ಹಾಕಿ ತಟ್ಟಿಗೆ ಕಟ್ಟಿ ಬೆಳಸಕ್ಕಾದತ? ಸುಮ್ಮನೆ ಮಾತ್ಲಾಗಿ, ಬೆಳೆ ಅದ್ ಬೆಳೆದ್ ಸಾಕಾಯ್ತಿ, ನಾವು ಬೆಳೆದು ಅದಾತು. ಯಾರೋ ಹಾಕಿದ್ದ ಮಾರಿ ದುಡ್ಡು ಮಾಡ್ಕೊಳಕಾಗುತ್ತೆ, ನೀನ್ ಹಾಕಿ ಬೆಳಸಕ್ಕಾಗಲ್ವಾ? ಏ ಸುಮ್ನಿರು, ಆ ಕಾಲದ ಜನ ತುಂಬಾ ಗಟ್ಟಿಯಾಗಿ ಆರೋಗ್ಯದಿಂದ ಇದ್ರು, ಇಂತ ಕೆಲಸ ಬಹಳ ಸುಲಭವಾಗಿ ಮಾಡೋರು ಅವರು. ಅಂದ್ರೆ ನಮ್ ಕಾಲದ ಜನಕ್ಕೆ ಇದೆಲ್ಲ ಆಗ್ದೇ ಇರೋ ಮಾತು ಅಂತ ಹೇಳ್ದಿಯಾ ಅಲ್ವೇನಮ್ಮ? ಏ ಆ ಕಾಲದಲ್ಲಿ ಅವರಿಗೆ ಮಾಡಕ್ಕೆ ಅಂತ ದೊಡ್ಡ ದೊಡ್ಡ ಕೆಲಸ ಏನು ಇರ್ತಿರ್ಲಿಲ್ಲ, ಹಂಗಾಗಿ ಎಂತೆಂತವೋ ಗಿಡ ಬೆಳೆಸೋದು ಜಾಸ್ತಿ ದನ ಕರ ಸಾಕೋದು ಇದನ್ನೆಲ್ಲ ಮಾಡ್ತಿದ್ರು. ಏನ್ ಗನಂದಾರಿ ಮನುಷ್ಯನಪ್ಪ ನೀನು, ನಿಂಗೆ ನಾಚಿಕೆ ಹೆಸಿಕೆ ಏನಾರ ಐತಾ? ಏ ಅದ್ಯಾಕಂಗಂತಿ ಗೌರಮ್ಮ, ಅದ್ರಲ್ಲೊಂದಿಷ್ಟು ನಿಜಾನು ಐತಾನೆ? ಏನ್ ನಿಜ ಆಯ್ತವಾ, ರೈತರಾಡ ಮಾತ ಇದು. ಯಾರ ಮಾಡಿಕ್ಕಿದ್ದನ್ನ ತಿಂದೊಟ್ಟೆ ಮುಂದಿಟ್ಕೊಂಡು ಈಗ ನಾನೇ ಹಾಕಿ ಬ್ಯಾರ್ಯರ್ಗೆ ಅಡಿಗೆ ಮಾಡ್ಲಿ ಅಂದಂಗಾತು ನಿನ್ ಕತೆ. ಅದಂಗಲ್ಲ ಕಣವ, ಈಗಿನ ಕಾಲದಲ್ಲಿ ಈ ಕುರಿ ಮ್ಯಾಕೆ ದನ ಕರಿನ ಕಾಟ ಜಾಸ್ತಿ, ಎಂತವಾರ ಗಿಡ ಹಾಕಿ ಬೆಳೆಸೋದು ಬಲು ಕಷ್ಟ. ಯಾಕೇಳನಪ್ಪ, ಅವಾಗಿಲ್ಲದ ದನ ಈಗ ನಾವು ನೋಡು, ನೀನೊಂಥರ ಸೀಮೆಗಿಲ್ಲದ ಮನುಷ್ಯ ಶಿವಣ. ಇಬ್ರು ಅದೇಸ್ ಮಾತಾಡ್ತೀರ ಕಣವ, ಈಗೇನಂತ ಆಡಬಾರದ ಆಡಿದ್ದು ಅಂತ ಮಾತಿಗೆ ಮತ್ ಪೋಣಿಸ್ತೀರ? ನೀವಾಡ ಮಾತು ನಿಮಗೆ ನ್ಯಾಯವಾಗಿ ಕಾಣುತ್ತೇಳು. ಆ ಕಾಲದಲ್ಲಿ ಈಗ ನಂಗೆ ಬೋರು ಕರೆಂಟು ಮೋಟ್ರು ಅಂತ ಏನು ಇರ್ಲಿಲ್ಲ ಕಣಪ್ಪ. ಅದೇನೋ ನಿಜ, ಕೆರೆ ಬಾವಿಯಿಂದ ತಲೆ ಮೇಲೆ ಬಿಂದಿಗೆಲ್ ಹೊತ್ಕೊಂಡು ನೀರ್ ತರಬೇಕಾಗಿತ್ತು. ಬ್ಯಾಸ್ಗೆ ಬಂದ್ರೆ ಎಷ್ಟೆಷ್ಟು ದೂರದಿಂದ ನೀರ್ ತರಬೇಕಾಗಿತ್ತೋ ಏನೋ. ಹ್ಮ್ ಕಣವ, ಬಿಸ್ಲು ಗಾಳಿ ಅಂತ ನೋಡ್ದೆ ಈ ತರ ಕಷ್ಟ ಬಿದ್ದ ಜಮೀನ್ ಮಾಡಿದಾರಲ್ಲ, ಎಂತ ಕಷ್ಟವಾನಿಗಳು ಅವರು ಅಂತೀನಿ. ಹೇಳವ ಮತ್ತೆ, ಅವರು ಈ ನಾಡಿ ಗಿಡ ಮರ ಬೆಳೆಯಕಾತು ಅಂದ್ರೆ ನಮಗಾಗಲ್ವಾ? ಆಗದೆ ಏನ್ ಗಂಗಮ್ಮ, ಕಳ್ಳಗೊಂದ್ ಪಿಳ್ಳೆನವ ಅಂದಂಗೆ ನಾವು ಮಾಡ್ಲಾರ್ದಕ್ಕೆ ಏನೇನೋ ಹೇಳೋದಷ್ಟೇ ಕಣವ. ಈಗೇನಪ್ಪ, ಮೋಟರ್ ಆನ್ ಮಾಡಿದ್ರೆ ನೀರ್ ಬರ್ತವಿ, ದನ ಕರು ಬರ್ದಂಗೆ ಮುಳ್ತಂತಿ ಮೆಚ್ಬೇಲಿ ಎಲ್ಲಾ ಐತೆ. ಮುಖ್ಯವಾಗಿ ಮರ ಬೆಳೆಸ್ಬೇಕು ಅನ್ನೋ ಮನಸ್ಸು ನಮ್ಗಿರ್ಬೇಕು ಕಣ್ರಪ್ಪ ಅಷ್ಟೇ. ಯಾರ್ಯಾರೋ ಪುಣ್ಯ ತುಂಬ್ರು ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡಿ ರಸ್ತೆಯಲ್ಲಿ ದೇವಸ್ಥಾನದ ಹತ್ರ ಗೋಮಾಳದಲ್ಲಿ ಮರ ಗಿಡಗಳನ್ನ ಬೆಳೆಸ್ತಾರೆ. ನಾವು ನಮ್ಮ ಜಮೀನಲ್ಲೇ ಬೆಳೆಯಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ನಮ್ಮಂತ ಜನ ಈ ಭೂಮಿ ಮೇಲೆ ಸಿಕ್ಕೋದು ಬಲು ಕಷ್ಟ ಬಲು ಕಷ್ಟ. ಹಂಗೇನಿಲ್ಲ ಬಿಡಪ್ಪ, ಸಿಕ್ತಲೇ ಏನು, ಈ ಕಾಲದಲ್ಲಿ ನಿಮ್ಮಂತರೇ ಜಾಸ್ತಿ ಅನ್ನೋ ಅದೇನೋ ಹೇಳ್ತಾರಲ್ಲ, ಕಾಲು ಕೆಟ್ಟು ಕಾಗೆ ರಾಗಿ ತಿಂತು ಅಂತವ. ಒಟ್ನಲ್ಲಿ ನಮ್ಮಂತರಿಂದಲೇ ಕಾಲ ಕೆಟ್ಟೋಯ್ತು ಅಂತ ನಿಮ್ ಮಾತಿನ ಅರ್ಥ ಅಂತೀನಿ. ನಿಂಗ್ ಹೆಂಗ್ ತೋಚುತ್ತೋ ಹಂಗ ಅರ್ಥ ಮಾಡ್ಕೊಳವ, ಆದ್ರೆ ನಮಗೂ ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ಒಂದೈತಿ, ಅಂತನಾದ್ರೂ ಅರಸಾಗ್ಬೇಕಲ್ಲ ನಮಗೆ. ಊದ್ಕಂಡು ಹೇಳ ಗಂಗಮ್ಮ, ಆ ಕಾಲದಲ್ಲಿ ಅಶೋಕ ಅನ್ನೋ ರಾಜ ರಸ್ತೆ ಉದ್ದಕ್ಕೂ ಸಾಲ್ ಮರ ಬೆಳೆಸಿ ದಾರಿ ಹೋಗಿ ಬರೋರಿಗೆ ನೆಳ್ ಮಾಡಿದ್ನಂತೆ. ಹ್ಞೂ ಕಣಪ್ಪ, ಆ ಕಾಲದಲ್ಲಿ ರಾಜರು, ಸಮಂತರು, ಬಾಳೆಗಾರರು, ಗೌಡ್ರು, ಶಾನ್ಭೋಗ್ರು ಇವರೆಲ್ಲ ಜನಕ್ಕೆ ಬೇಕಾದ ಇಂಥ ಕೆಲಸನ ಮಾಡ್ಸರು. ಈ ಕಾಲದಾಗೆ ಅದೇ ಕಾಂಟ್ರಾಕ್ಟ್ ಮಾಡಿ ಕಮಿಷನ್ ಮಾಡಿತಾರಲ್ಲ, ಹಂಗೇನ್ರಿ? ಸದಾಶಿವನ್ಗೆ ಅದೇ ಧ್ಯಾನ ಅಂದಂಗೆ ನಿನ್ ತಲೆಗೆ ಬರೀ ಇಂಥ ಯೋಚನೆಗಳೇ ಬರ್ತಾವ ಕಣವ. ಅವಾಗಲ್ಲ ಈ ತರ ಇರ್ಲಿಲ್ಲ ಬಿಡು. ಧರ್ಮ ಅನ್ನೋದು ನಾಲ್ಕು ಕಾಲಿನ ಮೇಲೆ ನಡೀತಾ ಇದ್ದ ಕಾಲ ಅದು. ಅಲ್ಲಿ ತನಕ ಯಾಕಪ್ಪ, ಈಗ್ಲೂ ಕೂಡ ಸಾವಿರಾರು ಗಿಡ ಹಾಕಿ ಬೆಳೆಸಿ ಕಾಪಾಡಿದ ಇರಿಜೀವ ನಮ್ ಜೊತೆಗಿಲ್ವಾ? ಅದ್ಯಾರಪ್ಪ ಅಂತ ದೊಡ್ಡ ಮನುಷ್ರು? ಇನ್ಯಾರು? ನಮ್ ತಿಮ್ಮಕ್ಕ. ಅವ್ರೇ ನಿಮ್ ನೆಂಟ್ರಿಷ್ಟ್ರ? ಬರೇ ನಂಟ್ರಲ್ಲ ಶಿವಣ್ಣ, ಇಡೀ ರಾಜ್ಯಕ್ಕೆ ತಾಯಿ ಇದ್ದಂಗೆ ಅಂದ್ರು ತಪ್ಪಿಲ್ಲ. ಏನು, ನಾನು ಈ ನಾಡಿ ಊರೂರು ತಿರುಗ್ತೀನಿ, ನಾನೊಂದಿಷ್ಟು ದಿವಸ ತಿಮ್ಮಕ್ಕ ನೋಡೇ ಇರ್ಲಿಲ್ಲ. ನೀವೆಲ್ ನೋಡಿದ್ರಿ? ನಿಮ್ಗೆ ಹೆಂಗ್ ಪರಿಚಯ ಆದ್ರವ್ರು? ಇದೊಳ್ಳೆ ಕಥೆ ಆತು. ಈ ಸುತ್ತಿಗೆ ನೀನೊಬ್ಳೆ ಬುದ್ಧಿವಂತಿ ಅಂತ ನಿನ್ನಿಷ್ಟಕ್ ನೀನೇ ಅಂದ್ಕೊಂಡ್ ಬಿಟ್ರಾತ? ನಮಿಗೂ ಅಷ್ಟೋ ಇಷ್ಟೋ ಗೊತ್ತಿರುತ್ತೆ ಜಯಮ್ಮ. ಆತ್ ಬಿಡ್ರವ್ವ, ನೀವೇ ನಾಯಿ ನಾವೇ ಬಾಲ. ಈಗ ತಿಮ್ಮನರ್ಕನವ್ರ ಕತೆ ಹೇಳಿ, ನಾವು ಓಸಿ ಕೇಳೋಣ. ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಇವರ ಹುಟ್ಟಿದ ಊರು. ಆ ಹಳ್ಳಿ ಹೆಸರೇನು? ಹೊಸಳ್ಳಿ ಬಳಿಯ ಕಕ್ಕೆನಳ್ಳಿ ಅಂತ ಆ ಊರ ಹೆಸರು. ಅವ್ರ ಅಪ್ಪ ಅವ ಯಾರು ಅಂತ ಗೊತ್ತ ಗೌರಮ್ಮ? ಅವ್ರ ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ ಅಂತ ಶಿವಣ. ತಿಮ್ಮಕ್ಕ ಎಷ್ಟನೇ ಕ್ಲಾಸ್ನವರೆಗೂ ಓದಿತ್ತವ? ಅವಾಗೆಲ್ಲ ಈಗ ನಂಗೆ ಸ್ಕೂಲ್ಗಳ ಅನುಕೂಲ ಅಷ್ಟಾಗಿರ್ಲಿಲ್ಲ. ಮೇಲಾಗಿ ತಿಮ್ಮಕ್ಕನ ತಂದೆ ತಾಯಿ ಅಂತಹ ಅನುಕೂಲಸ್ತ್ರೇನು ಆಗಿರ್ಲಿಲ್ಲ ಕಣಪ್ಪ. ಹಂಗಾರೆ ಇವ್ ಜೀವನಕ್ಕೇನ್ ಮಾಡ್ತಿದ್ರು? ತಿಮ್ಮಕ್ಕ ಚಿಕ್ಕಂದಿನಿಂದಲೇ ಕಲ್ಕ್ವಾರಿಗೆ ಕೆಲ್ಸಕ್ ಹೋಗೋದು, ಆಮೇಲೆ ಮದ್ವೆ ಆತು. ಸಂಬಂಧ ಹೆಂಗಾತು? ಇವತ್ತಿನ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅನ್ನೋ ರೊಟ್ಟಿಗೆ ಇವರು ಮದ್ವೆ ಆತು ಕಣವ. ಸರಿ, ಮದ್ವೆ ಆದ್ಮೇಲಾದ್ರ ಸುಖವಾಗಿದ್ರ? ಸುಖ ಅಂದ್ರೆ ಏನಪ್ಪ, ಮೊದ್ಲು ಅದೇ ನಮಗೆ ಅರ್ಥ ಆಗಿಲ್ಲ. ತಿಮ್ಮಕ್ಕರ ಯಜಮಾನ್ರು ಚಿಕ್ಕಯ್ಯ ಅಂತ, ಅವರು ಉದ್ಯೋಗ ಧನಪಾಲನೆ ಮಾಡೋದಾಗಿತ್ತು. ಅದು ಒಂದು ಪುಣ್ಯದ ಕೆಲಸವೇ ಅಲ್ವಾ? ಇವರಿಗೆ ಮಕ್ಕಳಾಗ್ಲಿಲ್ಲ, ಈ ಕೊರಗು ಬಾಧಿಸಬಾರ್ದು ಅಂತ ಗಂಡ ಹೆಂಡತಿ ಇಬ್ರು ಸೇರಿ ಗಿಡಗಳನ್ನ ಹಾಕಿ ಬೆಳೆಸೋಕೆ ಪ್ರಾರಂಭ ಮಾಡಿದ್ರು. ಗಿಡ ಮರವೆ ಇವರಿಗೆ ಮಕ್ಕಳ ತರ ಅದು ಉನ್ನು. ಅದು ಸರಿನೇ ತಗ. ತೆಂಗಿನ ಮರ ಬೆಳೆಸಿದ್ರೆ ಒಳ್ಳೆ ಎಳ್ನೀರ್ ಕೊಡುತ್ತೆ, ಹಣ್ಣಿನ ಗಿಡ ಬೆಳೆಸಿದ್ರೆ ಸಿಹಿ ಸಿಹಿಯಾದ ಹಣ್ಣು ಕೊಡ್ತವೆ. ನಮ್ಮಂತ ಮನುಷ್ಯನು ಬೆಳೆಸಿದ್ರೆ ಬರೇ ಇಸಕಾಗ್ತವೆ. ಅದೇಳ್ದಲ್ಲ ಸರಿಯಾದ ಮಾತು ಕಣಪ್ಪ. ಒಂದ್ ಗಿಡ, ಪ್ರಾಣಿ, ಪಕ್ಷಿ ಸಾಕಿದ್ರೆ ಅವು ಸಾಕಿದವರ ಬಗ್ಗೆ ಕಡೇ ತನಕ ಕೃತಜ್ಞತೆ ಇಟ್ಕೊಂಡಿರ್ತವೆ. ಅದರಲ್ಲೂ ಅಲ್ದರ್ ಜೊತೆಗೆ ವಿಶ್ವಾಸ ಮಾಡಿದ್ರೆ ನೀರ ಗಾಡಿ ಕಲ್ಲು ಅಗ್ರಾತು ಅಂದಂಗ ಒಳ್ಳೆಯವರು ಪಾಡಂಗಾತು. ಅದಕ್ಕೆ ಮತ್ತೆ ಜನಗಳ ಸವಾಸವೆ ಬೇಡ ಅಂತ ನಮ್ ತಿಮ್ಮಕ್ಕ ಕಾಡ್ ಬೆಳೆಯೋಕೆ ಹೊರಟಿದ್ದು ಕಣವ. ನಮ್ಮಂತ ಮನುಷ್ಯರಿಗೆ ಅದಕ್ಕೇನಾಗುತ್ತೋ ಕಾಣಿ. ನಮ್ ಜೊತೆಗಿದ್ದರು ನಮಗಿಂತ ಕಡೆಯಾಗಿರ್ಬೇಕು. ಅವ್ರ ಹತ್ರ ನಮಗಿಂತ ಕಮ್ಮಿ ದುಡ್ಡು, ಬಂಗಾರ, ಆಸ್ತಿ ಇದ್ರೆ ಮಾತ್ರ ನಮಗ್ ಖುಷಿ, ಇಲ್ಲ ಅಂದ್ರೆ ನಮ್ ಮಕವಲ್ಲ ಮುಷ್ಟ್ನಲ್ಲ. ಅದಕ್ಕೆ ಮತ್ತೆ ಇಂಥವ್ರ ಸವಾಸವೆ ಬೇಡ ಅಂತ ಇವರು ಕುದೂರಿನಿಂದ ಉಳಿಕಲ್ ತನಕ ದಾರಿ ಉದ್ದಕ್ಕೂ ಮರ ಬೆಳೆಸೋ ಕಾಯಕ ಶುರು ಮಾಡ್ತಾರೆ. ಎಂತ ಮರ ಬೆಳೆಸಿದ್ರು ಕಾಣೆ? ಆ ಸಮಯದಲ್ಲಿ ಅಲ್ಲಿ ಆಲದ ಮರಗಳ ಸಂಖ್ಯೆ ಜಾಸ್ತಿ ಇತ್ತು. ತಿಮ್ಮಕ್ಕ ಚಿಕ್ಕಯ್ಯ ಇಬ್ರು ಸೇರಿ ಆಲದ ಮರಕ್ಕೆ ಕಸಿ ಕಟ್ಟಿ ಗಿಡಗಳನ್ನ ಬೆಳೆಯೋಕೆ ಪ್ರಾರಂಭ ಮಾಡಿದ್ರು. ತ್ಯಾಗದ ಮರನೋ ಸಿಲ್ವರ್ ಮರನೋ ಬೆಳೆದಿದ್ರೆ ದುಡ್ಡಾರು ಜಾಸ್ತಿ ಸಿಕ್ತಿತ್ತು. ಆಲದ ಮರ ಬೆಳೆದ್ರೆ ಅದೇನ್ ಮಾಡ್ಯಾರೋ ಕಾಣೆ ಕಣವ ನಾನು. ಯಾಕೆ ಆಲದ ಮರದಲ್ಲಿ ದುಡ್ಡು ಸಿಕ್ಕಲ್ವಾ, ಅದು ಕೂಡ ಉಪಯೋಗಕ್ಕೆ ಬರುತ್ತೆ ಜಯಮ್ಮ. ಅಷ್ಟಕ್ಕೂ ಅವ್ರಿಗೇನು ದುಡ್ಡಿಗಾಗಿ ಈ ಮರಗಳನ್ನ ಬೆಳೆಸ್ಲಿಲ್ಲವಾ? ಆಲದ ಮರ ಹಳ್ಳಿ ಮರದಂತ ಮರಗಳು ಹಣ್ಣಾರ ಬಿಡ್ತವೆ, ಈ ತ್ಯಾಗದ ಮರದಂತವು ಇವೇನ್ ಬಿಟ್ಟವು? ಇಂಥ ಹಣ್ಣು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗುತ್ತೆ ಅಲ್ವಾ? ಅದ್ರ ಜೊತೆಗೆ ಅಕ್ಕಿ ಪಕ್ಷಿಗಳಿಗೆ ಗೂಡ್ ಕಟ್ಟಿ ತಮ್ಮ ಸಂಸಾರ ಮಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ತವೆ. ಅಷ್ಟೇ ಅಲ್ಲ, ದಾರಿಲಿ ಹೋಗಿ ಬರೋರ್ಗೆ ತಂಪಾದ ನೆರಳು ನೀಡುತ್ತೆ. ತನ್ನ ಸುತ್ತ ಅದೆಷ್ಟೋ ದೂರದ ತನಕ ವಾತಾವರಣನ ತಣ್ಣಗಿಡುತ್ತೆ. ನಾವು ಕಂಡವರನ್ನ ನೋಡಿ ಉರ್ಕಂತೀವಲ್ಲ, ಅದಕ್ಕೆ ನಮ್ಮ ಹೊಟ್ಟೆ ತಣ್ಣಗಿರ್ಲಿ ಅಂತ ಆ ಮರ ಹೊಂದ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಅಬ್ಬಬ್ಬಬ್ಬಾ, ಪ್ರಕೃತಿಗೂ ನಮಗೂ ಅದೆಷ್ಟೊಂದು ವ್ಯತ್ಯಾಸ ಐತೆ ನೋಡು. ಅದಕ್ಕೆ ಮತ್ತೆ ಮರ ಬೆಳೆಸಿ ನೀರಿಂಗ್ಸಿ ಅಂತ ಬಲ್ಲವರು ಹೇಳದು. ಈ ಗಂಡ ಹೆಂಡ್ತಿದು ತರಾ ತಪಸ್ಸಿದ್ದಂ ಕಣವ, ಯಾಸ ಹಾಕೊಂಡು ಭಾಷಣ ಮಾಡಿ ದುಡ್ಡು ಕೇಳರು ಬೇಕಾದಷ್ಟು ಜನ ಸಿಗ್ತಾರೆ. ಆದ್ರೆ ಇಂಥವ್ರು ಅಪರೂಪದಲ್ಲ, ಅಪರೂಪ ಬಿಡು. ಏ ಬಿಟ್ಟಾಕಪ್ಪ ಅವ್ರ ಸುದ್ದಿಯ, ಏನ್ ಮಾಡಿದ್ರೇನು ಸುಖ? ಕೇಳಿಲ್ವೇ ಮಾತು, ಪಾಪಿಸೊತ್ತು ಪರರ್ ಪಾಲು. ಅದೆಷ್ಟು ಮರ ಬೆಳೆಸಿದ್ರವ ಈ ದಂಪತಿಗಳು? ಮೊದಲನೇ ವರ್ಷ 10 ಹಾಲದ ಗಿಡ ಹಾಕಿದ್ರು. ಅಲ್ಲಿಗೆ ಬಿಟ್ಬಿಟ್ರ? ಅಲ್ಲಿಗೆ ಬಿಟ್ಬಿಟ್ರು. ಅದೇನ್ ಮಾತು ಅಂತ ಆಡ್ತೀಯ ಪುಣ್ಯಾತ್ಮ ನೀನು? ಅಷ್ಟಕ್ಕೆ ಬಿಟ್ಬಿಡಕ್ ಅವರೇನು ನಿನ್ನಂತ ಅಡ್ಕಸ್ವಿಗಳ? ವರ್ಷ ವರ್ಷ ಇಷ್ಟಿಷ್ಟೇ ಹಾಕದ್ರ ಬದ್ಲಿಗೆ ಒಂದೇ ಸರಿ ಜಾಸ್ತಿ ಹಾಕ್ಬೋದಾಯ್ತೋ ಏನೋ. ಉದ್ದಕ್ಕೂ ಇಂಥದ್ರಲ್ಲೇ ಬಂದೆ ನೋಡ್ ಜಯಮ್ಮ. ನೀನು ಕಂಡವ್ರು ಮಾಡೋ ಕೆಲ್ಸ ಅಂದ್ರೆ ಬೊಲ್ಸಾದ್ರ ನಿಂಗೆ, ಅದೇ ನೀನಾದ್ರೆ ಇಷ್ಟ್ ಕೆಲ್ಸ ಮಾಡಿ ಇಷ್ಟ್ ಹೇಳ್ತೀಯ. ಗಿಡಗಳು ಸರಿಯಾಗಿ ಬಂದ್ವೋ ಇಲ್ವೋ, ನೀರು ನೆಲ್ಲಿನ ವ್ಯವಸ್ಥೆ ಏನು ಅಂತ ಎಲ್ಲ ನೋಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಗಿಡಗಳನ್ನೇ ಹಾಕಿದ್ದಾರೆ ಅಲ್ವಾ? ಅಲ್ವಾ ಮತ್ತೆ, ಯಾವಾಗ್ಲೂ ಆರ್ಸುಣ್ಬೇಕಂತೆ ಗೊತ್ತಾ? ಗಿಡ ತಯಾರು ಮಾಡ್ಕೊಳೋದು, ಅದಕ್ಕೆ ಬೇಕಾದ್ನೆಲ್ಲ ಹೊಂಚ್ಕೊಂಡು ಹಾಕೋದು ಹುಡುಗಾಟದ ಕೆಲ್ಸವ. ಏ ನನ್ ಬುದ್ಧಿಗೆ ಇವೆಲ್ಲ ಒಳಿಲಿಲ್ಲ ಬಿಡವ, ನಾನೇ ಬೇರೆ ನನ್ ಸ್ಟೈಲೇ ಬೇರೆ. ಅಲ್ವಾ ಮತ್ತೆ, ನೀನು ಅಂದ್ರೇನು, ನಿನ್ನ ಬುದ್ಧಿವಂತಿಗೆ ಅಂದ್ರೆ ಏನು, ಅದು ಬಿಡು. ಇವ್ರು 2 ವರ್ಷ 15, 3ನೇ ವರ್ಷ 20, ಹಿಂಗೆ ವರ್ಷ ವರ್ಷ ಹಾಲದ ಗಿಡನ ಹಾಕಿ ಬೆಳೀತಾ ಹೋದ್ರು. ಹಂಗಾಡಿ ಹಿಂಗಾಡಿ ಒಂದ್ 50 ಮರ ಬೆಳೆಸಿದ್ರ? ಎಲ್ಲೇ 50 ಮರಯ್ಯ, 400 ಹಾಲದ ಮರ ಬೆಳೆಸಿದ್ರು ಗೊತ್ತಾ? 400 ಮರ ಬೆಳೆಸಿದ್ರ? ಇದೆಂತ ಸೋಜ್ಗಾತಾಯಿ, ನಮ್ ಕೈಲಿ ಸಣ್ಣದೊಂದು ಹೂವಿನ ಗಿಡ ಬೆಳ್ಸೋಕಾಗಲ್ಲ? ದಿನ ಎದ್ದು ಪೂಜೆಗೆ ಕಂಡರ್ ತೋಟ ಕಾಂಪೌಂಡ್ ನಲ್ಲಿ ಹೂ ಪತ್ರೆ ತಗೊಂಡ್ ಬರ್ತೀವಿ. ಇದೆಲ್ಲ ಸರ್ಕಾರದ ಅನುದಾನ ಇರ್ಬೇಕೋ ತಗೊಂಡ್ರೋ ಏನೋ. ನೀನೊಬ್ಳು ಯಾವ ಅನುದಾನವೂ ಇಲ್ಲ, ಗಿನುದಾನವೂ ಇಲ್ಲ, ತಾವು ಕೂಲಿ ಮಾಡಿದ ದುಡ್ಡಿನಲ್ಲಿ ಈ ಕೆಲ್ಸ ಮಾಡಿದ್ದು ಗೊತ್ತಾ? ಅದ್ ಸರಿ, ಈ ಮನೆ ಕಟ್ಸಕ್ಕೆ ಒಡವೆ ವಸ್ತ್ರ ಇದಕ್ಕೆಲ್ಲ ಏನ್ ಮಾಡಿದ್ರು? ಇದೆಲ್ಲ ನನ್ನಂತ ನಿನ್ನಂತ ಅರಿವುಗೇಡಿಗಳ ಇಸ್ಯ ಕಣಪ್ಪ. ಇಂತ ದೊಡ್ಡ ಜನಕ್ಕೆ ಸಮಾಜಕ್ಕೆ ಏನಾರ ಕೊಡುಗೆ ಕೊಡೋದೇ ಎಲ್ಲಕ್ಕಿಂತ ಮುಖ್ಯವಾದ ಉದ್ದೇಶ. ಇವ್ರೇನೋ ಗಿಡ ಹಾಕಿದ್ರು, ದನ ಕರು ತಿಂದಂಗೆ ತಟ್ಕೆ ಕಟ್ತಾರೆ ಯಾರು? ನೀರ್ ತರಕ್ಕೆ ಯಾರ್ ಸಹಾಯ ಮಾಡಿದ್ರು? ಯಾರ ಸಹಾಯನೂ ಪಡಿಲಿಲ್ಲ ಕಣವ, ಎಲ್ಲ ಅವರಿಬ್ರೇ ಮಾಡಿದ್ರು. ಮುಳ್ ತಂದು ತಾವೇ ತಟ್ಕೆ ಕಟ್ಟಿದ್ರು. ಅದು ಹೋಗ್ಲಿ ಗಂಗಮ್ಮ, ಅದೇನೋ ವರ್ಷಕ್ಕೊಂದ್ಸರಿನೋ 2 ಸರಿನೋ ಕಟ್ಟಿದ್ರೆ ಮುಗಿದೋತು. ಆದ್ರೆ ವರ್ಷದ 360 ದಿನಾನು ದಿವಸ ನೀರ್ ತಂದು ಹಾಕ್ಬೇಕಲ್ಲಮ್ಮ. ಅದೆಲ್ಲಿಂದ ತಂದ್ರು, ಅದ್ ಹೆಂಗ್ ತಂದ್ರು? 4-5 ಮೈಲಿ ದೂರದಿಂದ ಬಿಂದಿಗೆ ನ ತಲೆ ಮೇಲೆ ಹೊತ್ತು ಇಬ್ರು ಸೇರಿ ಬೆಳೆಸಿದ್ರು. ಬೇಸಿಗೆ ಶಕೆ ಯಾವ್ದೂ ನೋಡ್ಲಿಲ್ಲ. ಎಂತ ಸಾರ್ಥಕವಾದ ಜೋಡಿ ಅದು. ನಾವು ಇದೀವಿ, ಸೀರೆ ಕೊಡ್ಸು, ಗೋಬಿ ಕೊಡಿಸ್ಲಿಲ್ಲ, ಸಾರಾಗ ಉಪ್ಪಿಲ್ಲ, ಮುದ್ದ ಸರಿಯಾಗಿ ಬೆಂದಿಲ್ಲ ಅಂತ ಜೀವನ ಪೂರ್ತಿ ಕಿರಿಕಿರಿಯಲ್ಲೇ ಕಳೆದೇ ಬಿಡ್ತೀವಿ. ಆದ್ರೆ ಏನ್ ಮಾಡ್ತೀಯ, ಸಣ್ಣ ವಯಸ್ಸಿಗೆ ಚಿಕ್ಕಯ್ಯ ಹೋಗ್ಬಿಟ್ರು. ಓಹೋ, ಅಲ್ಲಿಗೆ ತಿಮ್ಮಕ್ಕ ಗಿಡ ಹಾಕೋದು ನಿಂತೋತು. ಉನ್ನು ಇನ್ನೇನ್ ಮಾಡಕ್ಕಾಗತ್ತೆ? ಅಷ್ಟಾದ್ರೂ ತಿಮ್ಮಕ್ಕ ಈ ಕೆಲ್ಸ ಬಿಡ್ಲಿಲ್ಲ ಶಿವಣ್ಣ, ತಾವೊಬ್ರೇ ಗಿಡ ಬೆಳೆಸೋ ಕಾಯಕನ ಮುಂದುವರೆಸಿದ್ರು. ಎಂಥ ಪ್ರಾಮಾಣಿಕತೆ, ಎಷ್ಟು ಆಸಕ್ತಿ! 400 ಮರ ಬೆಳೆದು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಆಲದ ಮರಗಳೇ 400 ಮರಯ್ಯ, ಅದಲ್ದೆ ಒಟ್ಟು 8,000 ಮರ ಬೆಳೆಸಿದ್ರು. ಇದೇನ್ ಕತೆನೋ, ನಿಜವೋ ಒಂದು ಗೊತ್ತಾಗ್ತಾ ಇಲ್ಲ. ಎಂಥ ಜನರು ಇರ್ತಾರೆ ಪ್ರಪಂಚದಲ್ಲಿ. ಮತ್ತೆ ಎಲ್ಲ ನಮ್ಮಂತರೇ ಇದ್ರೆ ಮಳೆ ಬೆಳೆ ಆಗದೆಂಗೆ ಜಯಮ್ಮ? ಇಂಥವ್ರು ಬೇಕಲ್ವಾ ಮುಂದಿನ ತಲೆಮಾರಿಗೆ ಒಂದು ಒಳ್ಳೆ ಸಂದೇಶವನ್ನ ಕೊಡ್ಲಿಕ್ಕೆ. ಮತ್ ಇವರಿಗೆ ಬಹುಮಾನ ಪ್ರಶಸ್ತಿ ಅಂತ ಏನಾದ್ರು ಸಿಕ್ಕಿದಾವ? ಎಂತೆಂತ ಮೂರು ಬಿಟ್ಟವೆ, ಅವರಿವರು ಕಾಲಿಡ್ಕೊಂಡು ಪ್ರಶಸ್ತಿ ತಗೊಂತವಿ. ಅಂದ್ರೆ ನಮ್ ತಿಮ್ಮಕ್ಕನಿಗೆ 100 ಪ್ರಶಸ್ತಿ ಸನ್ಮಾನ ಬಿರುದುಗಳು ಅವರ ಮನೆ ಬಾಗ್ಲಿಗೆ ಹುಡುಕೊಂಡು ಬಂದವು ಕಣಪ್ಪ. ಅದ್ಯಾವು ಅಂತವು? ಹೇಳಕ್ಕೆ ಅದೇನು 1 2 ಅದೆಂತದೋ ಡಾಕ್ಟ್ರೇಟು, ನಾಡೋಜ, ಪದ್ಮಶ್ರೀ, ಆಮ್ಯಾಕೆ ಅದ್ಯಾವ್ಯಾವೋ ಕಾರ್ಯಕ್ರಮಗಳಿಗೆ ದೇಶ ವಿದೇಶದಲ್ಲೆಲ್ಲ ಇವ್ರ ಹೆಸರು ಹೇಳ್ತಾ ಹೋದ್ರೆ ಮುಗಿಯಲ್ಲ ತಗಳಪ್ಪ. ಮಕ್ಕಳು ಬೇರೆ ಇಲ್ಲ, ಏನ್ ಮಾಡ್ತಾ ಇದ್ರು ಏನೋ. ಉಮೇಶ್ ಅವರನ್ನ ದತ್ತು ತಗೊಂಡಿದ್ದಾರೆ. ಆ ಮಗನಿಗೂ ಪರಿಸರ ಪ್ರೇಮ ಬೆಳೆಸಿ ಅವರಿಂದ ಕೂಡ ಮರ ಬೆಳೆಸ್ತಾರೆ. 100 ವರ್ಷ ತಣ್ಣಗಿರ್ಲಿ ಆ ಜೀವ. ಈಗಾಗ್ಲೇ 115 ವರ್ಷ ಆತಂತೆ ನಮ್ ತಿಮ್ಮಕ್ಕಂಗೆ. ಇಂಥರು ಇನ್ನು ಹೆಚ್ಚೆಚ್ಚು ಕಾಲ ಸುಖವಾಗಿ ಬದುಕ್ಬೇಕಣಪ್ಪ. ರಸ್ತೆ ಪಕ್ಕದಲ್ಲಿ ಮರ ಬೆಳೆಸಿ ಸಾಲ ಮರ ತಿಮ್ಮಕ್ಕ ಅಂತ ಪ್ರಪಂಚದಲ್ಲೇ ಹೆಸರುವಾಸಿ ಆತು ಅಲ್ವಾ? ಅಷ್ಟೇ ಅಲ್ಲ, ಇಡೀ ದೇಶ ಇವರನ್ನ ವೃಕ್ಷ ಮಾತೆ ಅಂತನೂ ಕರೀತಾರೆ. ಬದುಕಬೇಕಣಪ್ಪ. ಇದುವರೆಗೂ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ಸಾರ್ಥಕ ಬದುಕು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ನೇಹಾ ಶೀಗಿಹಳ್ಳಿ. ವಿಜ್ಞಾನಿ, ಗೃಹ ವಿಜ್ಞಾನ, ಕೆವಿಕೆ, ಮೂಡಿಗೆರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಸಿರಿಧಾನ್ಯಗಳಲ್ಲಿ ಅಡಗಿರುವ ಪೌಷ್ಟಿಕತೆ ಮತ್ತು ಅವುಗಳ ಉಪಯೋಗ. ಸಿರಿಧಾನ್ಯಗಳು ಹೆಚ್ಚು ಪೌಷ್ಟಿಕತೆಗೆ ಹೆಸರುವಾಸಿಯಾಗಿವೆ. ಸಿರಿಧಾನ್ಯಗಳು ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ನಾರಿನಾಂಶ, ಬಿ ಗುಂಪಿನ ಜೀವಸತ್ವಗಳು, ಅಗತ್ಯ ಅಮೈನೋ ಆಮ್ಲಗಳು, ಫೋಲಿಕ್ ಆಮ್ಲ ಹಾಗೂ ಜೀವಸತ್ವ ಇ ಅಂಶಗಳಿಂದ ಕೂಡಿದ್ದು ಹೆಚ್ಚು ಪೌಷ್ಟಿಕವಾಗಿದೆ. ಈ ಕುರಿತಾಗಿ ಒಂದು ವಿಶೇಷವಾದ ಮಾಹಿತಿಯನ್ನು ನೋಡೋಣ. ಸಿರಿಧಾನ್ಯಗಳೆಂದರೆ ರಾಗಿ, ಹಾರಕ, ನವಣೆ, ಸಾವೆ, ಬರಗು, ಕೊರಲೆ, ಊದಲು, ಸಜ್ಜೆ ಮತ್ತು ಜೋಳ ಈ ತರದ ಸಮೂಹವಾಗಿದೆ. ಇವುಗಳಿಗೆ ಸುಮಾರು 5,000 ವರ್ಷಗಳ ಬೇಸಾಯದ ಇತಿಹಾಸವಿದ್ದು ನಮ್ಮ ದೇಶದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಒರಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡ್ ರಾಜ್ಯಗಳಲ್ಲಿ ಬೆಳೆಯುವುದನ್ನು ನೋಡಬಹುದಾಗಿದೆ. ಈ ಬೆಳೆಗಳು ಪ್ರಮುಖವಾಗಿ ಮಳೆ ಆಶ್ರಿತ ಬೆಳೆಯಾಗಿ ಅತಿ ಕಡಿಮೆ ಫಲವತ್ತತೆ ಇರುವ ಪ್ರದೇಶಗಳಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಬೆಳೆಸುತ್ತಾ ಗುಡ್ಡಗಾಡು ಹಾಗೂ ಬುಡಕಟ್ಟು ಜನಾಂಗದವರಲ್ಲೂ ಕೂಡ ಇದು ಹೆಚ್ಚು ಜನಪ್ರಿಯವಾಗಿದೆ. ಈ ಸಿರಿಧಾನ್ಯಗಳು ಬೇಗ ಕೊಯ್ಲಿಗೆ ಬರುವುದರ ಜೊತೆಗೆ ಬರ ನಿರೋಧಕ ಗುಣಗಳನ್ನು ಹೊಂದಿದ್ದು ಸಂದಿಗ್ಧ ಪರಿಸ್ಥಿತಿಯ ವಾತಾವರಣಕ್ಕೂ ಹೊಂದಿಕೊಳ್ಳುತ್ತದೆ. ಇನ್ನು ಸಿರಿಧಾನ್ಯಗಳ ವೈಶಿಷ್ಟ್ಯತೆ ನೋಡುವುದಾದರೆ, ಸಿರಿಧಾನ್ಯಗಳು ಸಾಂಪ್ರದಾಯಿಕ ಬೆಳೆ ಪದ್ಧತಿಗಳಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದ್ದು ಸ್ಥಳೀಯವಾಗಿ ಆಹಾರ ವೈವಿಧ್ಯತೆ ಹಾಗೂ ಸುಭದ್ರತೆಯನ್ನು ಒದಗಿಸುತ್ತವೆ. ಕಡಿಮೆ ಆಳದ ವೆಚ್ಚ, ಫಲವತ್ತತೆ ಇಲ್ಲದ ಮಣ್ಣಿನಲ್ಲಿಯೂ ಇವುಗಳನ್ನು ಬೆಳೆಯಬಹುದಾಗಿದೆ. ಇವುಗಳು ಅಲ್ಪಾವಧಿಯ ಬೆಳೆ, ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತ ಹಾಗೂ ಬರಸಹಿಷ್ಣು ಬೆಳೆಗಳಾಗಿವೆ. ಹವಾಮಾನ ವೈಪರೀತ್ಯಕ್ಕೆ ಹೊಂದಿಕೊಂಡು ಬೆಳೆಯುವ ಬೆಳೆಗಳು ಕೂಡ ಇವುಗಳಾಗಿವೆ. ಕೀಟ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿವೆ. ಕಡಿಮೆ ಉತ್ಪಾದನಾ ವೆಚ್ಚ ಮತ್ತು ಉತ್ತಮ ಇಳುವರಿಯನ್ನು ಕೊಡಬಲ್ಲ ಪರಿಸರ ಸ್ನೇಹಿ ಬೆಳೆಗಳಂತ ಹೇಳಬಹುದಾಗಿದೆ. ಸತ್ವಯುತ ಆಹಾರಗಳು, ಗಾತ್ರದಲ್ಲಿ ಕಿರಿದಾದರೂ ಪೋಷಣಾ ಮೌಲ್ಯದಲ್ಲಿ ಇವು ಹಿರಿಯದಾಗಿವೆ. ಪೋಷಕಾಂಶಗಳ ಖನಿಜ ಎಂದು ಇವುಗಳನ್ನ ಕರೆಯಬಹುದಾಗಿದೆ. ಸಿರಿಧಾನ್ಯಗಳು ಬಳಕೆಯನ್ನು ಸಿದ್ಧ ಆಹಾರ ಉತ್ಪನ್ನಗಳನ್ನ ಅಭಿವೃದ್ಧಿಗೊಳಿಸಿ ಜನಪ್ರಿಯಗೊಳಿಸುವುದರಿಂದ ಬಳಕೆಯನ್ನು ಹೆಚ್ಚಿಸಬಹುದಲ್ಲದೆ ರೈತರ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು. ರಾಗಿ, ಸಾಮೆ, ಬರಗು, ನವಣೆ, ಹಾರಕ, ಕೊರಲೆ, ಊದಲು, ಸಜ್ಜೆ ಮತ್ತು ಜೋಳ ಇವುಗಳನ್ನ ಸಿರಿಧಾನ್ಯ ಎಂದು ಕರೆಯುತ್ತಾರೆ. ಈ ಸಿರಿಧಾನ್ಯಗಳು ಹೆಚ್ಚು ಪೌಷ್ಟಿಕತೆಗೆ ಹೆಸರುವಾಸಿಯಾಗಿವೆ. ಸಿರಿಧಾನ್ಯಗಳು ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ನಾರಿನಾಂಶ, ಬಿ ಗುಂಪಿನ ಜೀವಸತ್ವಗಳು, ಅಗತ್ಯ ಅಮೈನೋ ಆಮ್ಲಗಳು, ಫೋಲಿಕ್ ಆಮ್ಲ ಮತ್ತು ಜೀವಸತ್ವ ಇ ಅಂಶಗಳಿಂದ ಕೂಡಿದ್ದು ಹೆಚ್ಚು ಪೌಷ್ಟಿಕವಾಗಿದೆ. ಸಿರಿಧಾನ್ಯಗಳಲ್ಲಿ ಕಬ್ಬಿಣಾಂಶ, ಮೆಗ್ನೀಷಿಯಂ, ತಾಮ್ರ, ರಂಜಕ, ಸತು, ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಸಿಯಂ ಅಂಶಗಳು ಹೇರಳವಾಗಿದೆ. ಆದ್ದರಿಂದ ಈ ಧಾನ್ಯಗಳನ್ನು ನ್ಯೂಟ್ರಿ ಸೀರಿಯಲ್ಸ್ ಅಥವಾ ಸಿರಿಧಾನ್ಯಗಳು ಎಂದು ಕರೆಯುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ಉತ್ಕೃಷ್ಟ ಆಹಾರ ಅಥವಾ ವಿಸ್ಮಯ ಧಾನ್ಯಗಳೆಂದೇ ಪರಿಗಣಿಸಲಾಗಿದೆ. ಇವು ಗ್ಲೂಟನ್ ಮುಕ್ತ ಧಾನ್ಯಗಳು. ಒಂದು ಕಾಲದಲ್ಲಿ ಬಡವರ ಆಹಾರವಾಗಿದ್ದು ಈ ಆಹಾರಗಳು ಸೂಪರ್ ಫುಡ್ ಮತ್ತು ಶ್ರೀಮಂತರ ಆಹಾರವಾಗಿದೆ. ಈ ಧಾನ್ಯಗಳ ಬಳಕೆಯಿಂದ ಮಧುಮೇಹ, ಹೃದಯ ರೋಗ, ಕರುಳಿನ ಬೇನೆ ಇತ್ಯಾದಿ ಕಾಯಿಲೆಗಳನ್ನು ತಡೆಯಬಹುದಾಗಿದೆ. ಇಷ್ಟೆಲ್ಲಾ ಪೌಷ್ಟಿಕತೆಯನ್ನು ಹೊಂದಿದ್ದರೂ ಸಹ ಇವುಗಳ ಹೆಚ್ಚಿನ ಬಳಕೆ ಬೆಳೆಯುವ ಪ್ರದೇಶಗಳಲ್ಲಿ ಮಾತ್ರ ಸೀಮಿತವಾಗಿದೆ. ಸಿರಿಧಾನ್ಯಗಳಲ್ಲಿರುವ ಸಸ್ಯಜನ್ಯ ರಾಸಾಯನಿಕಗಳು ಹಾಗೂ ಔಷಧೀಯ ಪೋಷಕಾಂಶಗಳು ಇಂತಿವೆ. ಕ್ಯಾನ್ಸರ್ಕಾರಕ ಉತ್ಪಾದನೆಯನ್ನ ತಡೆಯುತ್ತದೆ, ಜೀವಕೋಶಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಸೂಕ್ಷ್ಮಾಣುಜೀವಿಗಳ ವಿರುದ್ಧ ಹೋರಾಡುತ್ತವೆ, ಅಲ್ಲದೆ ಉತ್ಕರ್ಷಣೆಯ ವಿರುದ್ಧ ರಕ್ಷಣೆಯನ್ನು ನೀಡುವುದರ ಮೂಲಕ ಹೃದಯ ರೋಗಗಳು ಫೈಟೋಸ್ಟಿರಾಯ್ಡ್ಗಳನ್ನ ತಡೆಯುತ್ತದೆ. ಹೆಚ್ಚಿನ ಮಾಹಿತಿಗೆ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ 8431207756. ಧನ್ಯವಾದಗಳು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಹವಾಮಾನ ವರದಿ. ಕರಾವಳಿಯಲ್ಲಿ ಈಶಾನ್ಯ ಮಾನ್ಸೂನ್ ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿಯ ಕೆಲವು ಕಡೆಗಳಲ್ಲಿ, ದಕ್ಷಿಣ ಒಳನಾಡಿನ ಒಂದು ಅಥವಾ ಎರಡು ಕಡೆಗಳಲ್ಲಿ ಮಳೆಯಾಗಿದ್ದು ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು. ಶಕ್ತಿನಗರ ವೀಕ್ಷಣಾಲಯ 3 ಸೆಂಟಿಮೀಟರ್, ಮಂಗಳೂರು ವಿಮಾನ ನಿಲ್ದಾಣ ವೀಕ್ಷಣಾಲಯ 2 ಸೆಂಟಿಮೀಟರ್, ಬಂಡೀಪುರ ಹಾಗೂ ಬೆಳ್ತಂಗಡಿಗಳಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಯವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ಮಂಜು ಕವಿಯುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7255, ಕಡಲೆಕಾಳು ಕ್ವಿಂಟಾಲ್ಗೆ ಗರಿಷ್ಠ ಹಾಗೂ ಕನಿಷ್ಠ 5555, ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 3009 ಗರಿಷ್ಠ 7411, ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1606 ಗರಿಷ್ಠ 1982, ಸೂರ್ಯಕಾಂತಿ ಕ್ವಿಂಟಾಲ್ಗೆ 5850 ಗರಿಷ್ಠ 6920, ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 2000 ಗರಿಷ್ಠ 2439, ಹೊಸದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 3300 ಗರಿಷ್ಠ 3800, ಸಾಮೆ ಕ್ವಿಂಟಾಲ್ಗೆ 3400 ಗರಿಷ್ಠ 3600. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇನ್ನೀಗ ಕೇಳೋಣ ಜನಪದ ಗೀತೆಗಳು. ತಿಂಗಳಿಗೆ ಚಂದ ನಂಜನಗೂಡು ಗಂಧ ತುಂಬಾದೆ ಗುಡಿಗೆಲ್ಲ, ಗಂಧ ತುಂಬಾದೆ ಗುಡಿಗೆಲ್ಲ ನಂಜುಂಡ ಅಪ್ಪ ನಂಜುಂಡ ನೆಲೆಗೊಂಡ, ಅಪ್ಪ ನಂಜುಂಡ ನೆಲೆಗೊಂಡ. ತಿಂಗ ತಿಂಗಳಿಗೆ ಚಂದ ನಂಜನಗೂಡು ಗಂಧ ತುಂಬಾದೆ ಜುಂಡಾ ಜಡದಾಲಯ್ಯನ ತೇರು ಬಲದಾಲಮ್ಮನ ತೇರು ದಾಟೇಳಿ ತೇರು ಕೈ ತೇರು ಜಡದಾಲಯ್ಯನ ತೇರು ಬಲದಾಲಮ್ಮನ ತೇರು ದಾಟೇಳಿ ತೇರು ಕೈ ತೇರು ದಾಟೇಳಿ ತೇರು ಕೈ ತೇರು ಕೊಂಬೆ ತೇರು ಅರಿಯೋದು ನಂಜೈನ ಎಡಬಲಗೆ ಅರಿಯೋದು ನಂಜೈನ ಎಡಬಲಗೆ ತಿಂಗ ತಿಂಗಳಿಗೆ ಚಂದ ನಂಜನಗೋಡು ಗಂಗ ತುಂಬಾದೆ ಗುಡಿಗೆಲ್ಲ ಗಂಗ ತುಂಬಾದೆ ಗುಡಿಗೆಲ್ಲ ನಂಜುಂಡ ಅಪ್ಪ ನಂಜುಂಡ ತಿಂಗಳಿಗೆ ಚಂದ ನಂಜನಗೋಡು ಗಂಧ ತುಂಬಾದೆ ಗುಡಿಗೆಲ್ಲ ಗಂಧ ತುಂಬಾದೆ ಗುಡಿಗೆಲ್ಲ ನಂಜುಂಡ ಅಪ್ಪ ನಂಜುಂಡ ನೆಲೆಗೊಂಡ ಅಪ್ಪ ನಂಜುಂಡ ನೆಲೆಗೊಂಡ ತಿಂಗ ತಿಂಗಳಿಗೆ ಚಂದ ನಂಜನಗೋಡು ಗಂಧ ಮಲ್ಲಯ್ಯ ನಿರುವುದು ಇಲ್ಲಿಗೆ ಗಾವುದ ಮಲ್ಲಯ್ಯನ ಮಡದಿ ಮರುಗಮ್ಮ ಕೊಲನ್ನ ಕೊಲೆ ಮಲ್ಲಯ್ಯನ ಮಡದಿ ಮರುಗಮ್ಮ ಮಲ್ಲಯ್ಯನ ಮಡದಿ ಮರುಗಮ್ಮ ನಿರುವುದು ಕಲ್ಲು ಮಳಿಗೆ ಕೈಲಾಸ ಕೊಲನ್ನ ಕೊಲೆ ಕಲ್ಲು ಮಳಿಗೆ ಕೈಲಾಸ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೊಲು ಕೊಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೊಲು ಕೊಲೆ ಮಲ್ಲಯ್ಯ ಶಿವನಿ ವೆಲ್ಲಿ ಬಿಡಿಗೆ ಬಿಟ್ರೆ ಮಲ್ಲಿಗೆ ಬೆಳವು ಮತಿ ಘಟ್ಟ ಕೊಲನ್ನ ಕೊಲೆ ಮಲ್ಲಿಗೆ ಬೆಳವು ಮತಿ ಘಟ್ಟ ಮಲ್ಲಿಗೆ ಬೆಳೆವೋ ಮಡಿಘಟ್ಟುರ ಮುಂದೆ ಬಯಲಾಗೆ ಬಿಟ್ರು ಪರುಸೆಯ ಕೊಲನ ಕೊಲೆ ಬಯಲಾಗೆ ಬಿಟ್ರು ಪರುಸೆಯ ಕೊಲನ ಕೊಲೆ ಕೋಲು ಕೊಲನ ಕೊಲು ಕೊಲೆ ಕೊಲನ ಕೊಲೆ ಕೋಲು ಕೊಲನ ಕೊಲು ಕೊಲೆ